ಪ್ರಾರಂಭ ಮಾಡಿದ್ದೀವಿ. ಬೇರೆ ಬೇರೆ ವಿಚಾರಗಳ ಕುರಿತು ರೈತರಿಗೆ ಮಾಹಿತಿಯನ್ನು ಕೂಡ ಒದಗಿಸಿದ್ದೀವಿ. ಇವತ್ತಿನ ವಿಷಯ ಗೇರು ಬೆಳೆಯಲ್ಲಿ ಸಮಗ್ರ ಕೀಟ ನಿರ್ವಹಣೆಯನ್ನು ಯಾವ ರೀತಿ ಮಾಡಬೇಕು ಎನ್ನುವುದರ ಬಗ್ಗೆ ಹೇಳಿ. ಗೇರು ಬೆಳೆಗೆ ಬಾಧಿಸುವಂತಹ ಪ್ರಮುಖ ಕೀಟಗಳು ಯಾವ್ಯಾವು? ಹಾಂ, ಈಗ ನೀವು ಕೇಳಿದ್ದು ಒಳ್ಳೆಯ ಒಂದು ಪ್ರಶ್ನೆ. ಯಾಕೆ ಅಂತ ಹೇಳಿದ್ರೆ ಗೇರು ಕೃಷಿಯಲ್ಲಿ ನಮ್ಮ ಕೀಟ ಪ್ರಬಂಧನ ಅಥವಾ ಕೀಟ ನಿಯಂತ್ರಣಕ್ಕೆ ಹೆಚ್ಚು ಮಾಹಿತಿ ಹೆಚ್ಚು ಒತ್ತನ್ನು ನಾವು ಇನ್ನೂ ಕೊಡಲಿಕ್ಕೆ ಶುರು ಮಾಡಿಲ್ಲ ಅಂತಲೇ ಹೇಳಬೇಕಾಗ್ತದೆ. ಸಾಧಾರಣವಾಗಿ ಗೇರು ಕೃಷಿಯಲ್ಲಿ ಇಳುವರಿಯನ್ನು ಕುಂಠಿತಗೊಳಿಸ್ತಕ್ಕಂಥ ಕೀಟ ಅಂತ ಹೇಳಿದ್ರೆ ಪ್ರಮುಖವಾಗಿ ಚಹಾ ಸೊಳ್ಳೆ, ಹೆಲೋಪೆಲ್ಟಿಸ್ ಆಂಟನಿ ಎನ್ನುವಂಥದ್ದು. ಇದು ಸಾಧಾರಣ ಪಶ್ಚಿಮ ಕರಾವಳಿ, ಪೂರ್ವ ಕರಾವಳಿ ಎರಡೂ ಭಾಗಗಳಲ್ಲಿಯೂ ಸಾಧಾರಣ ಒಂದೇ ಪ್ರಮಾಣದ ಹಾನಿ ಉಂಟು ಮಾಡ್ತದೆ. ಅದು ಅಲ್ಲದೆ ಮೈದಾನ ಪ್ರದೇಶಗಳಲ್ಲಿ ಕೂಡ ಚಹಾ ಸೊಳ್ಳೆಯ ಒಂದು ಬಾಧೆ ಇತ್ತೀಚಿನ ದಿನಗಳಲ್ಲಿ ತೀವ್ರ ಆಗ್ತಾ ಇರೋದು ಕಂಡುಬಂದಿದೆ. ಇದಕ್ಕಿಂತ ಇನ್ನೊಂದು ವಿಭಿನ್ನವಾದ ಕೀಟ ಅಂತ ಹೇಳಿದರೆ ಗೇರು ಕಾಂಡ ಮತ್ತು ಬೇರು ಕೊರೆಯುವ ಹುಳು ಅಂತ. ಇದು ಕೂಡ ಸಾಧಾರಣ ಎಲ್ಲ ಸ್ಥಳಗಳಲ್ಲಿ ಕೂಡ ತೀವ್ರವಾದಂಥ ಒಂದು ಹಾನಿ ಉಂಟು ಮಾಡ್ತಾ ಇದೆ. ಮತ್ತು ಇದರ ಬಾಧೆ ಸಾಧಾರಣ ನಮಗೆ ಗೇರು ಬೀಜ ಬಿಡುವ ಸಮಯದಲ್ಲಿ ಹೆಚ್ಚಾಗಿ ಕಂಡು ಬರುತ್ತದೆ. ಆದರೆ ಈ ಕೀಟ ಒಂದು ವರ್ಷ ಪೂರ್ತಿ ಗಿಡದ ಕಾಂಡದ ಒಳಗಡೆ ರಂಧ್ರ ಮಾಡಿ ಅದರ ಸಿಪ್ಪೆಯನ್ನು ತೊಗಟೆಯನ್ನು ತಿನ್ನುತ್ತಾ ಅದು ಗಿಡಕ್ಕೆ ಹಾನಿ ಮಾಡಿ ಗಿಡ ಸಾಯಲಿಕ್ಕೂ ಕೂಡ ಇದು ಕಾರಣೀಭೂತವಾಗ್ತದೆ. ಇವೆರಡು ಮುಖ್ಯ ಕೀಟಗಳಲ್ಲದೆ ಇತರ ಲಘು ಕೀಟಗಳಾದಂತಹ ಗೇರು ಹಣ್ಣು ಮತ್ತು ಬೀಜ ಕೊರೆಯುವ ಹುಳು, ಎಲೆ ಸುರಂಗ ಕೀಟ ಹಾಗೂ ಥ್ರಿಪ್ಸ್ ಎಂಬತಕ್ಕಂಥ ಹೂವಿನ ಥ್ರಿಪ್ಸ್ ಎಂಬತಕ್ಕಂಥ ಕೀಟಗಳು ಕೂಡ ಸಾಕಷ್ಟು ಪ್ರಮಾಣ ಹಾನಿ ಮಾಡ್ತದೆ. ಇದಲ್ಲದೆ ಕೆಲವು ಏಳೆಂಟು ಬೇರೆ ಬೇರೆ ರೀತಿಯ ಕೀಟಗಳು ಸಹ ಗೇರು ಕೃಷಿಯಲ್ಲಿ ಹಾನಿಯನ್ನು ಉಂಟು ಮಾಡುತ್ತದೆ. ಈ ಚಹಾ ಸೊಳ್ಳೆ ಅಥವಾ ಟೀ ಮಸ್ಕಿಟೋ ಎನ್ನುವಂಥದ್ದು ಎಷ್ಟರ ಮಟ್ಟಿಗೆ ಹಾನಿಯನ್ನು ಉಂಟು ಮಾಡುತ್ತದೆ ಮತ್ತು ಇದರ ಒಂದು ಪ್ರಮಾಣವನ್ನು ನಿರ್ಧರಿಸುವಂತಹ ಅಂಶಗಳು ಯಾವ್ಯಾವು, ಯಾವ ವಾತಾವರಣದ ಇದರಲ್ಲ ತೀವ್ರತೆ ಜಾಸ್ತಿ ಆಗ್ತದೆ? ಸಾಧಾರಣವಾಗಿ ಚಹಾ ಸೊಳ್ಳೆ ಅನ್ನುವಂಥದ್ದು ಅದರ ಆಹಾರ ಕ್ರಮ ಅಥವಾ ಅದು ರಸ ಹೀರುವ ಕ್ರಮ ಹೇಗೆ ಅಂತ ಹೇಳಿದ್ರೆ ಬೇರೆ ಕೀಟಗಳು ಎಲೆಯ ಭಾಗವನ್ನು ಜಗಿದು ತಿನ್ನುವಂಥ ಒಂದು ಗುಣವನ್ನು ಹೊಂದಿರುತ್ತದೆ. ಆದರೆ ಚಹಾ ಸೊಳ್ಳೆ ಅನ್ನುವಂಥದ್ದು ರಸದ ಗಿಡದ ರಸವನ್ನು ಹೀರಿ ಆ ರಸದಿಂದಲೇ ತನ್ನ ಜೀವನ ಚಕ್ರವನ್ನು ಮುಂದುವರಿಸ್ತಾ ಹೋಗ್ತದೆ. ಇದಕ್ಕೆ ಚಹಾ ಸೊಳ್ಳೆ ಅಂತ ಹೆಸರು ಬರೋ ಕಾರಣ ಏನು ಅಂತ ತಿಳಿಸ್ತೇನೆ. ಈ ಕೀಟ ಪ್ರಭೇದವು ಮೊದಲಿಗೆ ಚಹಾ ತೋಟಗಳಲ್ಲಿ ಸಾಧಾರಣವಾಗಿ ಗುರುತಿಸಲ್ಪಟ್ಟಿತ್ತು ಮತ್ತು ಇದು ಹಾರುವ ರೀತಿ ಸೊಳ್ಳೆಯ ಹಾರಾಟವನ್ನು ಹೋಲುವುದರಿಂದ ಈ ಕೀಟಕ್ಕೆ ಚಹಾ ಸೊಳ್ಳೆ ಎಂಬತಕ್ಕಂಥ ಹೆಸರು ಬಂದಿದೆ. ಈ ಕೀಟದ ವೈಜ್ಞಾನಿಕ ಹೆಸರು ಹೆಲೋಪೆಲ್ಟಿಸ್ ಆಂಟನಿ ಅಂತ. ಇದು ಸಾಧಾರಣವಾಗಿ 1-1.5 ಸೆಂಟಿಮೀಟರ್ ಉದ್ದ ಇದ್ದು ಕಪ್ಪು ಬಣ್ಣದ್ದಾಗಿರುತ್ತದೆ ಮತ್ತು ಇದರ ಎದೆ ಭಾಗ ಕಡು ಕೆಂಪು ಬಣ್ಣದಿಂದ ಕೂಡಿರುತ್ತದೆ. ಇದರ ಇನ್ನೊಂದು ವಿಶೇಷತೆ ಅಂದರೆ ಇದರ ಬೆನ್ನಿನ ಮೇಲೆ ಒಂದು ಸೂಜಿ ಆಕಾರದಂತಹ ಒಂದು ರಚನೆ ಇರುತ್ತದೆ ಮತ್ತು ಇವು ದೇಹದಷ್ಟೇ ಉದ್ದವಾದಂಥ ಮೀಸೆಗಳನ್ನು ಹೊಂದಿರುತ್ತದೆ ಮತ್ತು ಸಾಧಾರಣವಾಗಿ ಎಲೆಗಳ ಅಂಚಿನಲ್ಲಿ ಕೂತ್ಕೊಂಡಿರುತ್ತದೆ ಮತ್ತು ಸಪೂರವಾದ ಕಾಲಿರುತ್ತದೆ. ಇದು ವಯಸ್ಕ ಕೀಟದ ಒಂದು ವಿವರಣೆ ಆಯಿತು. ಆದರೆ ಇದರ ಮರಿ ಹುಳುಗಳು ಏನು ಯಾವ ರೀತಿ ಇರುತ್ತೆ ಅಂತ ಹೇಳಿದರೆ ಒಂದು ಜೇನಿನ ಬಣ್ಣಕ್ಕೆ ಹೊಂದಿಕೊಂಡಿರುತ್ತದೆ, ತುಂಬ ಚಟುವಟಿಕೆಯಿಂದ ಅತೀತ ಓಡಾಡ್ತಾ ಇರ್ತದೆ. ಈ ಎರಡೂ ವಿಭಾಗಗಳು ಅಂದರೆ ಮರಿ ಹುಳುಗಳು ಹಾಗೂ ವಯಸ್ಕ ಕೀಟಗಳು ತಮ್ಮ ಸೂಜಿಯಂಥ ಬಾಯಿ ಅವಯವಗಳಿಂದ ಗಿಡದ ರಸವನ್ನು ಹೀರುತ್ತದೆ. ಈ ಪ್ರಕ್ರಿಯೆಯಲ್ಲಿ ಆ ಕೀಟದ ಜೊಲ್ಲಿನಲ್ಲಿರ್ತಕ್ಕಂಥ ಕಿಣ್ವಗಳು ಗಿಡದ ಒಳಭಾಗಕ್ಕೆ ಸೇರಿ ಆ ಭಾಗದಲ್ಲಿರ್ತಕ್ಕಂಥ ಜೀವಕೋಶಗಳನ್ನು ನಾಶಪಡಿಸುತ್ತೆ. ಹಾಗಾಗಿ ಹಾನಿಗೊಳಗಾದ ಭಾಗ ಕ್ರಮೇಣವಾಗಿ ನಾಶವಾಗಿ ಒಣಗಿ ಹೋಗ್ತದೆ. ಇದು ಹೊರನೋಟದಲ್ಲಿ ಕಂದು ಬಣ್ಣ ಅಥವಾ ಕಪ್ಪು ಬಣ್ಣದ ಗೀಟುಗಳಾಗಿ ಉತ್ಪತ್ತಿಯಾಗ್ತದೆ. ಕಾಲಕ್ರಮೇಣ ಒಂದಕ್ಕೊಂದು ಸೇರಿ ಆ ಸಂಪೂರ್ಣ ಭಾಗ ಒಣಗಿ ಹೋಗ್ತದೆ. ಸಾಧಾರಣವಾಗಿ ಈ ಹಂತದಲ್ಲಿ ಕೃಷಿಕರು ಅದನ್ನು ಅದರ ಒಂದು ಹಾನಿಯ ಪ್ರಮಾಣವನ್ನು ಅಥವಾ ಅದು ಹಾನಿಯ ಒಂದು ಪ್ರಾರಂಭಿಕ ಚಿಹ್ನೆಗಳನ್ನು ಗುರುತಿಸಿದರೆ ಭಾರಿ ಉಪಯುಕ್ತ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮತ್ತು ಈ ಗಿಡದ ಇನ್ನೊಂದು ವಿಷಯ ಏನಂತ ಹೇಳಿದರೆ ಇದು ಬೆಳೆಯುವ ಬೇರೆ ಬೇರೆ ಹಂತಗಳಲ್ಲಿ ಅಂದರೆ ಚಿಗುರು ಬರುವಾಗ, ಹೂಗೊಂಚಲು ಬರುವಾಗ ಹಾಗೂ ಎಳೆಯ ಕಾಯಿ ಕಟ್ಟುವಂಥ ಹಂತದಲ್ಲಿ ತೀವ್ರತೆಯನ್ನು ಉಂಟು ಮಾಡ್ತದೆ, ತೀವ್ರವಾದ ಹಾನಿಯನ್ನು ಉಂಟು ಮಾಡ್ತದೆ. ಸಾಧಾರಣ ನೀವು ಕೇಳಿದಂತೆ ಇದರ ಹಾನಿಯ ಪ್ರಮಾಣದ ಬಗ್ಗೆ ಹೇಳಬೇಕಾದರೆ ಸಾಧಾರಣ 15% to 80% ಹಾನಿ ಕೂಡ ನಷ್ಟವಾಗಿರುವಂತಹ ಸಂಭವವನ್ನು ನಾವು ಗುರುತಿಸಿದ್ದೇವೆ ಮತ್ತು ದಾಖಲಿಸಿದ್ದೇವೆ ಕೂಡ. ಸಾಮಾನ್ಯವಾಗಿ ರೈತರು ಹೇಳುವಂತಹದ್ದು ಮೋಡ ಕವಿದ ವಾತಾವರಣ ಇದ್ದಾಗ ಈ ಟೀ ಸೊಳ್ಳೆಗಳ ಒಂದು ಹಾವಳಿ ಕೂಡ ಜಾಸ್ತಿ ಆಗ್ತದೆ ಅಂತ ಹೇಳಿ, ಇದು ನಿಜವ? ಮೋಡ ಕವಿದ ವಾತಾವರಣ ಅಂತ ಹೇಳಿದರೆ ಸ್ವಲ್ಪ ತಂಪು ವಾತಾವರಣದಲ್ಲಿ ಈ ಚಹಾ ಸೊಳ್ಳೆಯ ಅಭಿವೃದ್ಧಿ ಆಗುವಂಥ ಪ್ರಮಾಣ ಹೆಚ್ಚು, ಅದು ಭಾಗಶಃ ಸತ್ಯ ಅಂತ ಹೇಳ್ಬೋದು. ಅದಕ್ಕಿಂತ ಹೆಚ್ಚಾಗಿ ಕೀಟದ ಅಭಿವೃದ್ಧಿ ಆಗಲಿಕ್ಕೆ ಆ ಗಿಡದಲ್ಲಿ ನಮಗೆ ಒಂದು ಎಳೆಯ ಭಾಗಗಳ ಲಭ್ಯತೆ ಭಾರಿ ಪ್ರಮುಖ ಪಾತ್ರ ವಹಿಸ್ತದೆ. ಯಾವಾಗ ಗಿಡದ ಎಲೆಗಳಾಗಲಿ ಚಿಗುರಾಗಲಿ ಒಣಗಿ ಬಲಿತು ಹೋಗ್ತದೋ ಆಗ ಅದರಲ್ಲಿ ಇದು ರಸ ಹೀರುವಂಥ ಪ್ರಮಾಣ ತುಂಬಾ ಕಡಿಮೆ, ಹಾಗಾಗಿ ಅಂಥ ಸಂದರ್ಭದಲ್ಲಿ ಕೀಟದ ಅಭಿವೃದ್ಧಿ ಕಮ್ಮಿ ಆಗ್ತದೆ. ಪ್ರಾರಂಭಿಕ ವರ್ಷದಲ್ಲಿಯೂ ಕೂಡ ಇದರ ಟೀ ಸೊಳ್ಳೆಯ ಬಾಧೆ ಇರ್ತದ? ಪ್ರಾರಂಭಿಕ ವರ್ಷದಲ್ಲಿ ಅಂದರೆ ಗಿಡ ಸಣ್ಣ ಗಿಡದಿಂದ ಹಿಡಿದು ಒಂದು ವಯಸ್ಕ ಗಿಡದವರೆಗೂ ಇರ್ತದೆ. ಉದಾಹರಣೆಗೆ 1 ವರ್ಷದ ಗಿಡಕ್ಕೆ ಏನಾದರೂ ಚಹಾ ಸೊಳ್ಳೆಯ ಬಾಧೆ ಜಾಸ್ತಿ ಆದರೆ